ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಸರ್, ನಿಮ್ಮ ಓಟಿಪಿ ಕೊಡಿಯಲ್ಲ. ಮ್ಯಾಮ್, ಈ ಆಪ್ ಡೌನ್ಲೋಡ್ ಮಾಡಿ, ಕೆವೈಸಿ ಅಪ್ಡೇಟ್ಗಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ರಾಂಗ್ ನಂಬರ್ ಇದೆ ಬಿಡಿ, ಇರಲಿ ಬಿಡಿ, ಇದು ರಾಂಗ್ ನಂಬರ್ ಮಾಡಬೇಡಿ. ಶೇರ್ ಕ್ಲಿಕ್ ಯಾವುದೇ ಡೌನ್ಲೋಡ್, ನೀವು ಅಲರ್ಟ್ ಆಗಿರಿ ಮತ್ತು ಸುರಕ್ಷಿತವಾಗಿರಿ. ಬನ್ನಿ SBI ಯೊಂದಿಗೆ ಶತ್ರುವನ್ನ ಸೋಲಿಸೋಣ. ನನ್ನ ಆನ್ಲೈನ್ ಹಕ್ಕು ನನ್ನ ಕೈಲಿ. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221601 ಆರ್ ಲಾಗ್ ಆನ್ ಟು www.cancermiraj.com. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಭಾಗವಹಿಸಿದ ವಿದ್ಯಾರ್ಥಿಗಳು ಸಂಜನಾ ಜೋಶಿ, ಆನಂದ್ ಕುಮಾರ್, ಪರಿಣಿತ, ಸೌಮ್ಯ ಹಾಗೂ ಸಹನಾ ಸೌಡಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಕೃಷಿಯಲ್ಲಿ ಪದವಿ ಪಡೆಯುವುದು ಅಂದರೆ ಸಾಕಷ್ಟು ಜನರ ಕನಸಿರುತ್ತದೆ. ನಮ್ಮ ರೈತ ಬಾಂಧವರಲ್ಲಿ ಕೂಡ ಸಾಕಷ್ಟು ಕೃಷಿ ಪದವೀಧರಿದ್ದಾರೆ. ಆಮೇಲೆ ರೈತ ಬಾಂಧವರ ಮಕ್ಕಳು ಕೃಷಿ ಪದವೀಧರಾಗಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಎಷ್ಟೋ ಮಂದಿ ರೈತರು ಇವತ್ತು ತಮ್ಮ ಮಕ್ಕಳನ್ನು ಕೃಷಿಯಲ್ಲಿ ಪದವಿ ಪಡೆಯಲಿ ಅಂತ ಕಳಿಸ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಕೃಷಿ ಪದವಿ ಪಡೆದ್ಮೇಲೆ ಕೃಷಿ ಚಟುವಟಿಕೆಯಲ್ಲಿ ತೊಡಕೊಳ್ಳಿಕ್ಕೆ ಸಾಧ್ಯ ಆದರೆ ಈಗ ಸಾಕಷ್ಟು ವೈಜ್ಞಾನಿಕವಾಗಿ ಕೃಷಿಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ವೈಜ್ಞಾನಿಕವಾಗಿ ನಾವು ಕೃಷಿಯನ್ನು ಅಭಿವೃದ್ಧಿ ಪಡಿಸಿದಾಗಲೇ ನಮಗೆ ನಿಖರ ಲಾಭ ಸಿಗುವ ಸಾಧ್ಯತೆ ಅದು. ವೈಜ್ಞಾನಿಕವಾಗಿ ನಾವು ಬೆಳೆ ಬೆಳೆಯೋ ನಿಟ್ಟಿನೊಳಗೆ ಪ್ರಯತ್ನ ಮಾಡ್ಬೇಕಂದ್ರೆ ಈ ಕೃಷಿ ಪದವೀಧರರ ಸಹಾಯ ಬೇಕಾಗ್ತದೆ. ಆಮೇಲೆ ಕೃಷಿ ಪದವೀಧರರೇ ಆ ಒಂದು ಕೃಷಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ಯಶೋಗಾಥೆಯನ್ನು ಬರೀಬಹುದು. ಇವತ್ತು ನಮ್ಮ ಜೊತೆಗೆ ಪ್ರತಿಭಾನ್ವಿತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ, ಪದವೀಧರರಿದ್ದಾರೆ, ಯಶಸ್ವಿಯಾಗಿ PhD ಮಾಡಿದವರಿದ್ದಾರೆ, ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ. ಅವರು ತಮ್ಮ ಒಂದು ಅನಿಸಿಕೆಗಳನ್ನು ತಾವೇನು ಕಲಿತಿದ್ದಾರೆ ಅದನ್ನು ಮಾತಾಡ್ತಾ ರೈತ ಬಾಂಧವರಿಗೆ ಹೇಗೆ ಒಬ್ಬ ಕೃಷಿ ಪದವೀಧರ ನೆರವಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ನಾವೆಲ್ಲ ಕೇಳೋಣಲ್ಲ. ಸಂಜನಾ ಜೋಶಿ ಇದ್ದಾರೆ, ಅವರು PhD ಮಾಡಿದ್ದಾರೆ. ಸಂಶೋಧನೆ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಆರ್ಥಿಕ ಒಂದು ಸವಲತ್ತುಗಳೇನು ಇರ್ತದೆ ನಾವ್ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಅವರು ಸಂಶೋಧನೆ ಮಾಡಿದ್ದಾರೆ. ಹ್ಯೂಮನ್ ರಿಸೋರ್ಸಸ್ ಅನ್ನ ಯಾವ ರೀತಿ ಉಪ ಮಾಡ್ಕೊಳ್ಬೇಕು, ಯಾಕಂದ್ರೆ ಇವತ್ತು ರೈತ ಕುಟುಂಬ ಒಂದು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅಂತಂದ್ರೆ ಅಲ್ಲಿ ಸಾಕಷ್ಟು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಗೆಡ್ಡೆ ಗೆಣಸು ಬೆಳೆಯೋದ್ರಿಂದ ಹೇಗೆ ಒಂದು ಲಾಭ ಆಗ್ತದೆ ಅಂತ ಹೇಳಿ ವಿಚಾರ ಮಾಡಿದ್ದಾರೆ. ಆ ಕುರಿತಂತೆ ಸಂಜನಾ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಸಂಜನಾ. ನಮಸ್ತೆ ಸರ್. ನಾನು ಇವಾಗ 35ನೇ ಕಾನ್ವೊಕೇಶನ್ ಅಲ್ಲಿ ಫ್ಯಾಮಿಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಕುಟುಂಬ ಸಂಪನ್ಮೂಲ ನಿರ್ವಹಣೆ ಎಂಬ ವಿಭಾಗದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡೆ. ನಂದು ರಿಸರ್ಚ್ ಟಾಪಿಕ್ ಬಂದ್ಬಿಟ್ಟು ಟ್ಯೂಬರ್ಸ್ ಮೇಲೆ ಅಂದ್ರೆ ಗೆಡ್ಡೆ ಗೆಣಸುಗಳ ವ್ಯಾಲ್ಯೂ ಎಡಿಷನ್ ಅಂತ ನಾವು ಹೇಳ್ತೀವಿ. ಗೆಡ್ಡೆ ಗೆಣಸುಗಳನ್ನ ಯಾವ ರೀತಿ ನಾವು ಉಪಯೋಗಿಸಬಹುದು ಅಂತ ನಾನು ಅದನ್ನ ರಿಸರ್ಚ್ ನ ಮಾಡಿ ನನ್ನ ಪ್ರಬಂಧವನ್ನ ಮಂಡಿಸಿದೆ. ಟ್ಯೂಬರ್ಸ್ ಮತ್ತೆ ಇವು ಗೆಡ್ಡೆ ಗೆಣಸುಗಳನ್ನ ಹೆಚ್ಚಾಗಿ ನಾವು ಜೊಯ್ಡಾ ಮತ್ತೆ ಮೈಸೂರು ಆ ಕಡೆ ಬೆಳಿತೀವಿ. ಧಾರವಾಡದಲ್ಲಿ ಕೂಡ ನಾವು ಅದನ್ನ ಬೆಳಿತೀವಿ. ನಾವು ಅದನ್ನ ತುಂಬಾ ವೇಸ್ಟ್ ಆಗಕ್ ಬಿಡ್ತೀವಿ, ಯಾಕಂದ್ರೆ ಜಾಸ್ತಿ ಜನ ತಿನ್ನಕ್ ಇಷ್ಟ ಪಡಲ್ಲ. ಬಟಾಟಿ, ಆಲೂಗಡ್ಡೆ ಅಂತ ನಾವು ಹೇಳ್ತೀವಿ, ಅದನ್ನ ಮತ್ತೆ ಸಿಹಿ ಗೆಣಸನ ತಿಂತೀವಿ. ಬಟ್ ಅದು ಬಿಟ್ಟು ಬೇರೆ ತರ ಗೆಡ್ಡೆ ಗೆಣಸುಗಳಿದಾವೆ. ಇವಾಗ ಎಲಿಫೆಂಟ್ ಫೂಟಾಮ್ ಅಂತ ಹೇಳ್ತೀವಿ, ಅಂದ್ರೆ ಮರಗೆಣಸು, ಕೊಲೋಕೇಶಿಯಾ ಗೆಡ್ಡೆ ಗೆಣಸುಗಳನ್ನ ನಾವು ನೋಡ್ತೀವಿ. ಆದ್ರೆ ಅವುಗಳ ಉಪಯೋಗ ನಮಗೆ ಗೊತ್ತಿಲ್ಲ. ಸೊ ಇವಾಗ ಫಾರ್ಮರ್ಸ್, ಇವಾಗ ರೈತರು ಅಥವಾ ರೈತ ಮಹಿಳೆಯರು ಗೆಡ್ಡೆ ಗೆಣಸುಗಳನ್ನ ಅವ್ರ ಮನೆಯಲ್ಲಿ ಸುತ್ತ ಸುತ್ತಮುತ್ತಲ ಜಾಗದಲ್ಲಿನೇ ಬೆಳಿಬಹುದು. ಬೆಳೆಯುವುದ್ರ ಜೊತೆಗೆ ಆ ಗೆಡ್ಡೆ ಗೆಣಸುಗಳಿಂದ ನಾವು ಸ್ಟಾರ್ಚ್ ಅಂದ್ರೆ ಪಿಷ್ಟ ಅಂತ ಹೇಳ್ತೀವಿ, ಆ ಪಿಷ್ಟವನ್ನ ಯಾವುದೇ ಒಂದು ಉಪಕರಣಗಳ ಇಲ್ಲದೆ ಆ ಪಿಷ್ಟವನ್ನ ಆ ಗೆಡ್ಡೆಗಳಿಂದ ಹೊರತೆಗೆದು ನಾವು ಆ ಪಿಷ್ಟವನ್ನ ವಿವಿಧ ರೀತಿಯ ಕೈಗಾರಿಕೆಗಳಿಗೆ ನಾವು ಅದನ್ನ ತಲುಪಿಸಬಹುದಾಗಿದೆ. ಅದರಿಂದ ಒಂದು ಸಣ್ಣ ಉದ್ಯಮ ಆ ಮಹಿಳೆಯರಿಗೆ ದೊರಕುವುದಂತಾಗುತ್ತದೆ. ಜೊತೆಗೆ ಈ ಗೆಡ್ಡೆ ಗೆಣಸುಗಳಿಂದ ಅನೇಕ ರೀತಿಯ ಆಹಾರ ಪದಾರ್ಥಗಳನ್ನು ಸಹಿತ ನಾವು ತಯಾರಿಸಬಹುದಾಗಿದೆ. ಉದಾಹರಣೆಗಾಗಿ ಹಪ್ಪಳ, ಉಪ್ಪಿನಕಾಯಿ, ಆಮೇಲೆ ಇವಾಗ ಹೋಟೆಲ್ನಲ್ಲಿ ಸಾಸ್ ಅಂತ ಸಿಗುತ್ತೆ, ಆಮೇಲೆ ಸೂಪ್ ಕೊಡ್ತಾರೆ, ಆ ಸೂಪು ಗಟ್ಟಿಯಾಗಿರಲ್ಲ, ನೀರಾಗಿರುತ್ತೆ. ಆ ಗಟ್ಟಿ ಪದಾರ್ಥವಾಗಿ ಆ ಸೂಪನ್ನ ಮಾಡ್ಬೇಕಂದ್ರೆ ನಾವು ಇದು ಗೆಡ್ಡೆ ಗೆಣಸುಗಳಿಂದ ತಯಾರು ಮಾಡಿದಂತಹ ಪಿಷ್ಟವನ್ನು ಸಹಿತ ಅದಕ್ಕೆ ಬಳಸಬಹುದಾಗಿದೆ. ಸೊ ಆ ಪಿಷ್ಟವನ್ನು ಸಹಿತ ಮಾರಾಟ ಮಾಡುವುದನ್ನು ರೈತ ಮಹಿಳೆಯರು ಉಪಯೋಗಿಸಬಹುದಾಗಿದೆ. ಇದರ ಜೊತೆಗೆ ಆ ಗೆಡ್ಡೆ ಗೆಣಸುಗಳಿಂದ ನಾವು ಪಿಷ್ಟವನ್ನು ಏನು ತೆಗಿತೀವಲ್ಲ ಅದನ್ನ ಮನೆಯಲ್ಲೇ ಇರುವಂತಹ ಒಂದು ಬಿಳಿಯಾದ ಬಟ್ಟೆಗೆ ನಾವು ಸ್ಟಾರ್ಚ್ ಹಾಕ್ತಿವಿ, ಯಾಕಂದ್ರೆ ಅದು ಸ್ಟಿಫ್ನೆಸ್ ಬರ್ಲಿ, ಗಟ್ಟಿ ಅಂಶ ಬರ್ಲಿ, ಅದಕ್ಕೆ ಒಳ್ಳೆ ರೀತಿಯಿಂದ ಕಾಣ್ಲಿ ಅಂತ. ಸೊ ಆ ಪಿಷ್ಟವನ್ನ ನಾವು ಮನೆಯಲ್ಲೇ ತಯಾರಿಸಿ ಅದನ್ನ ನಾವು ಮನೆಯಲ್ಲಿರುವಂತಹ ಬಟ್ಟೆಗೆ ಹಾಕೋದ್ರಿಂದ ಆ ಬಟ್ಟೆಗೆ ಹೊಪ್ಪು ಬರುತ್ತದೆ. ಜೊತೆಗೆ ನಾವು ಹೊರಗೆ ಕೊಡುವಂತಹ ದುಡ್ಡನ್ನು ಕಡಿಮೆ ಮಾಡಬಹುದು. ಇದನ್ನು ಸಹಿತ ಸಣ್ಣ ಉದ್ಯಮವಾಗಿ ಕೃಷಿ ಮಹಿಳೆಯರು ಇದನ್ನ ಬಳಸ್ಕೋಬಹುದು. ಅದನ್ನ ಈ ಲಾಂಡ್ರಿ ಅಂತ ಹೇಳ್ತೀವಿ, ಆ ಲಾಂಡ್ರಿ ಮಾಡುವವರೆಗೂ ಸಹಿತ 1 kg 2 kg ಪಿಷ್ಟ ತೆಗೆದು ಮಾರಾಟ ಮಾಡಬಹುದು. ಅಥವಾ ಮನೆಯಲ್ಲೇ ನಾವು ಪಿಷ್ಟವನ್ನು ತೆಗೆದು ಕಾಟನ್ ಸೀರೆ ಅಂತ ಹೇಳ್ತೀವಿ, ಆ ಕಾಟನ್ ಸೀರೆಗೆ, ಶರ್ಟ್ಗೆ ನಾವೇ ಪಿಷ್ಟವನ್ನು ತಯಾರು ಮಾಡಿ ಅದನ್ನ ಬಟ್ಟೆಗೆ ಹಾಕಿ ಐರನ್ ಮಾಡಿ ಕೊಟ್ಟು ಒಂದ್ ಸಣ್ಣ ಉದ್ಯಮವಾಗಿ ನಾವು ಅದನ್ನ ಬಳಸಬಹುದಾಗಿದೆ. ಮತ್ತೆ ಗೆಡ್ಡೆ ಗೆಣಸುಗಳನ್ನ ನಾವು ಹೊಲದಲ್ಲೇ ಬೆಳಿಬೇಕು, ಇದಕ್ಕೆ ತುಂಬಾ ನೀರ್ ಬೇಕಾಗತ್ತೆ ಅಂತದೇನು ಇರೋದಿಲ್ಲ. ಆಮೇಲೆ ಇದಕ್ಕೆ ಪ್ರತಿ ವರ್ಷ ನಾವು ಬೀಜನೇ ತಗೋಬೇಕು, ಗೊಬ್ಬರ ಹಾಕ್ಬೇಕು ಇರೋದಿಲ್ಲ. ಸೊ ಮನೆಯಲ್ಲಿರುವಂತಹ ಒಂದು ಸಣ್ಣ ಜಾಗದಲ್ಲಿ ನಾವು ಯಾವ್ದು ಬೀಜ ಇಲ್ಲದೆ ಒಂದೇ ಸತಿ ಗೆಡ್ಡೆಗಳದೊಂದು ತಗೊಂಡ್ಬಿಟ್ಟು ಅದನ್ನ ಬೆಳೆಸಿದ್ರೆ ಪ್ರತಿ ವರ್ಷ ನಾವು ಅದನ್ನೇ ಸಣ್ಣ ತುಂಡನ್ನಾಗಿ ಮಾಡ್ಕೊಳ್ತೇವೆ. ಅದರಲ್ಲಿ ಕಣ್ಣು ಅಂತ ಹೇಳ್ತೀವಿ ನಾವು, ಗೆಡ್ಡೆಗಳಲ್ಲಿ ಕಣ್ಣಿನ ಭಾಗ ಇರುತ್ತೆ, ಆ ಗಣ್ಣಿನ ಭಾಗವನ್ನ ಕಟ್ ಮಾಡಿ ಮತ್ತೆ ಅದನ್ನೇ ಪ್ರತಿ ವರ್ಷ ನಾವು ಬೆಳಿಬಹುದು. ಸೊ ಇದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಒಂದ್ ಸತಿ ನಾವು ಅದಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಹಣವನ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅತಿಯಾದ ಲಾಭವನ್ನ ಪಡಿಬಹುದಾಗಿದೆ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರಗಳ ಅಥವಾ ಅತಿಯಾದ ಮಳೆ ಅವಶ್ಯಕತೆ ಇರುವುದಿಲ್ಲ. 8-9 ತಿಂಗಳಿಗೆ ನಾವು ಮಣ್ಣಲ್ಲಿ ಹಾಕಿದಂತಹ ಗೆಡ್ಡೆ ಬೆಳೆದ್ ಬಂದ್ಬಿಡುತ್ತೆ. ಸೊ ಒಂದ್ 8-9 ತಿಂಗಳಲ್ಲಿ ನಾವು ಗೆಡ್ಡೆಗಳನ್ನ ಬೆಳೆಸಿ ಅದರಿಂದ ಪಿಷ್ಟವನ್ನ ತಯಾರಿಸಿ ಬೇರೆ ಬೇರೆ ಕೈಗಾರಿಕೆಗಳಿಗೆ, ಪೇಪರ್ ಇಂಡಸ್ಟ್ರಿಯಲ್ಲಿ ಸಹಿತ ಈ ಪಿಷ್ಟವನ್ನ ಉಪಯೋಗಿಸ್ತಾರೆ, ಆಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಈ ಬಟ್ಟೆಗಳೆಲ್ಲ ಅಂಗಡಿಯಲ್ಲಿ ಉಪಯೋಗಿಸ್ತಾರೆ, ಲಾಂಡ್ರಿ ಹಾಕಲು ಉಪಯೋಗಿಸ್ತಾರೆ. ಮತ್ತೆ ಅದನ್ನೇ ನಾವು ದೋಸೆ ಎಲ್ಲವನ್ನೂ ಮಾಡ್ಕೋಬಹುದು. ಅಥವಾ ಗೋಧಿ ಹಿಟ್ಟು, ಮೈದಾ ನಾವು ಜಾಸ್ತಿ ಬಳಸಬಾರ್ದು, ಅದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಸೊ ಮೈದಾನ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಈ ಗೆಡ್ಡೆಗಳ ಪಿಷ್ಟವನ್ನು ಅದಕ್ಕೆ ಸೇರಿಸಿ ನಾವು ಒಳ್ಳೆ ರೀತಿಯ ಆರೋಗ್ಯಕರವಾದ ಪದಾರ್ಥಗಳನ್ನು ಸಹಿತ ತಯಾರಿಸ್ಕೋಬಹುದು. ಇದು ಒಂದು ರೈತ ಮಹಿಳೆಯರಿಗೆ ಒಳ್ಳೆ ಒಂದು ಅಂಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕುಟುಂಬ ಸಂಪನ್ಮೂಲ ನಿರ್ವಹಣೆ ವಿಭಾಗದಲ್ಲಿಯೇ ಒಂದು ವರ್ಷಕ್ಕೆ 2 ಅಥವಾ 3 ಸಾರಿ ಈ ಗೆಡ್ಡೆಗಳ ಮೇಲೆ ಪಿಷ್ಟವನ್ನ ತೆಗೆಯುವುದು, ಅದರಿಂದ ವಿವಿಧ ರೀತಿಯ ಪದಾರ್ಥಗಳನ್ನ ಯಾವ ರೀತಿ ಮಾಡಬಹುದು ಅಂತ ತರಬೇತಿಯನ್ನ ನೀಡ್ತಾ ಇದ್ದೇವೆ. ಸೊ ಯಾರಿಗಾದ್ರೂ ಅದರಲ್ಲಿ ಆಸಕ್ತಿ ಇದ್ರೆ ಅವರು ಬಂದು ವಿಭಾಗದಲ್ಲಿ ಡಾಕ್ಟರ್ ವೀಣಾ ಜಾಧವ್ ಅಂತ ಇದ್ದಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಉಚಿತವಾಗಿ ನಿಮಗೆ ಈ ಗೆಡ್ಡೆ ಗೆಣಸಿನಿಂದ ಪಿಷ್ಟವನ್ನು ತೆಗೆದು ಜೊತೆಗೆ ಯಾವ್ಯಾವ ಪದಾರ್ಥಗಳನ್ನ ನಾವು ಅದನ್ನ ಮಾಡಿ ಯಾವ ರೀತಿ ಮಾರುಕಟ್ಟೆಗೆ ಅದನ್ನ ಪರಿಚಯಿಸಬೇಕು ಅನ್ನೋದ್ರ ಜೊತೆಗೆ 1 kg ನಾವ್ ಎಷ್ಟು ಬೆಲೆ ಅಂತ ನಾವು ಹೇಗೆ ಸೇರಿಸಬೇಕು ಅದನ್ನು ಸಹಿತ ಉಚಿತವಾಗಿ ತರಬೇತಿಯನ್ನ ನೀಡಲಾಗುತ್ತದೆ. ಸೊ ಯಾರಾದ್ರೂ ಆಸಕ್ತಿ ಇದ್ರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದು ಅದರ ಸದುಪಯೋಗವನ್ನು ಸಹಿತ ಪಡ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಪ್ರಕಾರ ಫ್ಯಾಮಿಲಿ ರಿಸೋರ್ಸಸ್ ಹೆಂಗ್ ಮ್ಯಾನೇಜ್ ಮಾಡಿದ್ರೆ ರೈತರು ಖುಷಿಯಾಗಿರ್ಬೋದು? ಕುಟುಂಬ ಸಂಪನ್ಮೂಲ ನಿರ್ವಹಣೆ ಅಂತಂದ್ರೆ ಇರೋದ್ರಲ್ಲೇ ನಾವು ಅದನ್ನ ಉಪಯೋಗಿಸಿ ಅದರಿಂದ ನಾವು ಲಾಭವನ್ನ ತಕ್ಕೋಬೇಕು. ಸೊ ಅದನ್ನ ನಾವು ಯಾವ ರೀತಿ ಲಾಭ ತಕ್ಕೋಬಹುದು? ಈ ಕುಟುಂಬ ನಾವು ಅದನ್ನ ಟೈಮ್ ಮ್ಯಾನೇಜ್ಮೆಂಟು ಬರುತ್ತೆ, ಎನರ್ಜಿ ಮ್ಯಾನೇಜ್ಮೆಂಟ್ ಬರುತ್ತೆ, ಎಲ್ಲ ರೀತಿಯ ಒಂದು ಮ್ಯಾನೇಜ್ಮೆಂಟ್ ಕುಟುಂಬ ಸಂಪನ್ಮೂಲ ಬರುತ್ತೆ. ಇವಾಗ ಅವರು ಮನೆ ಕೆಲಸದಲ್ಲಿ ಅಷ್ಟೇ ತೊಡಗ್ತಾರೆ, ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಮಹಿಳೆಗೆ ವಿವಿಧ ರೀತಿಯ ಕಾರಣಗಳಿಂದ. ಆದ್ರಿಂದ ಗೆಡ್ಡೆ ಗೆಣಸುಗಳನ್ನ ಮನೆಯಲ್ಲೇ ಬೆಳೆದು ಅಲ್ಲೇ ಪಿಷ್ಟವನ್ನ ತೆಗೆದು ಮಾರುಕಟ್ಟೆಯಲ್ಲಿ ಬಿಡಬಹುದು ಒಂದು. ಅಥವಾ ಇಲ್ಲ ನಮ್ಮ ಹತ್ರ ಆಗಲ್ಲ ಅಂತಂದ್ರೆ ಗೆಡ್ಡೆ ಗೆಣಸುಗಳನ್ನ ತುಂಬಾ ಜನ ಇವಾಗ ಕೇರಳ ಅಂತದ್ರಲ್ಲಿ ಗೆಡ್ಡೆ ಗೆಣಸುಗಳು ಬೇಕಾಗಿದೆ, ಆದ್ರೆ ಬೆಳೆಯೋರು ಕಮ್ಮಿ ಇದ್ದಾರೆ ಜನ. ರೈತರು ಸಹಿತ ಆ ಗೆಡ್ಡೆ ಗೆಣಸುಗಳನ್ನ ಬೆಳಿಬಹುದು, ಆ ಬೆಳೆದು ಅದನ್ನ ಅವರು ಬೇರೆ ಕಡೆ ಮಾರಾಟ ಮಾಡಬಹುದು. ಇವಾಗ ಅವ್ರು ಬರೀ ಮೆಣಸಿನಕಾಯಿ ಅದು ಬೆಳೀತಾರೆ, ಅದ್ರ ಜೊತೆಗೆ ಸೈಡ್ಗೆ ಇವಾಗ ಗದ್ದೆ ಸೈಡ್ಗೆ ನಾನು ಗೆಡ್ಡೆ ಗೆಣಸುಗಳನ್ನ ಬೆಳೆದು ಅದನ್ನ ಮಾರಾಟ ಮಾಡಬಹುದು. ಕುಟುಂಬ ಸಂಪನ್ಮೂಲ ನಿರ್ವಹಣೆ ಪ್ರಕಾರ ಅವರು ನಿರ್ವಹಣೆಯನ್ನ ಸರಿಯಾಗಿ ಮಾಡ್ಕೋಬಹುದು. ಇವಾಗ ಅವರು ತಮ್ಮ ಕುಟುಂಬಕ್ಕೆ ಒಂದು ಆದಾಯವನ್ನ ಸಹಿತ ಅವರು ಕೊಡಬಹುದು. ಅದ್ರ ಜೊತೆಗೆ ಮನೆಯಲ್ಲೇ ಗೆಡ್ಡೆ ಗೆಣಸು ಬೆಳೆದು ಮಾರಾಟ ಮಾಡಬಹುದು. ಆಮೇಲೆ ಅವರು ಮನೆಯಲ್ಲೇ ಇಟ್ಕೊಂಡು ಒಂದು ಆಹಾರ ಪದಾರ್ಥಗಳನ್ನ ರೆಡಿ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಅದರಿಂದ ಆದಾಯದಿಂದ ಕುಟುಂಬವನ್ನು ಸಹಿತ ಅವರು ಮುನ್ನಡೆಸಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈತ ಮಹಿಳೆ ಒಂದು ಪ್ರಾಮುಖ್ಯ ಸ್ಥಾನದಲ್ಲಿ ಇರಬೇಕಾಗ್ತದೆ, ಅಂದ್ರೆ ಆಕೆಗೆ ಬೇಕಾದಂತಹ ಒಂದು ಆರ್ಥಿಕ ಸ್ವಾತಂತ್ರ್ಯ ಕೊಡ್ಬೇಕಾಗ್ತದೆ, ಅದನ್ನ ಕೊಡ್ಬೇಕು. ಆಮೇಲೆ ಆಕೆ ಮಾಡುವಂತ ಕೆಲಸ ಏನಿದೆಯಲ್ಲ, ಗೆಡ್ಡೆ ಗೆಣಸು ತೆಗೆದುಕೊಂಡು ಅಡಿಗೆ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿರ್ಬೇಕಲ್ಲ. ಆಮೇಲೆ ಈ ಒಂದು ಈ ಫ್ಯಾಮಿಲಿ ರಿಸೋರ್ಸಸ್ ನಾವು ಮ್ಯಾನೇಜ್ ಮಾಡ್ಬೇಕಾದಾಗ ಈ ಒಂದು ಮಹಿಳೆಯರ ಒಂದು ಸಹಕಾರ ಪುರುಷರು ತಗೊಳ್ಳಕ್ಕೆ ತಯಾರಾಗಿರ್ಬೇಕಲ್ಲ, ಅದ್ರ ಬಗ್ಗೆ ನಿಮ್ದು ಸಂಶೋಧನೆ ಏನ್ ಹೇಳ್ತದಮ್ಮ? ಇವಾಗ ಗ್ರಾಹಕರ ಬಗ್ಗೆ ಏನ್ ಅದ್ರ ಬಗ್ಗೆ ಅಭಿಪ್ರಾಯ ಪಡ್ತಾರೆ ಅವರು ಅಂತ ಹೇಳಿ, ನಾವು ಇವಾಗ ತಯಾರು ಮಾಡಿದಂತ ಪಿಷ್ಟವನ್ನ ಬಟ್ಟೆಗೆ ಹಾಕಿದ್ವಿ, ನಾವು ಬಟ್ಟೆಗೆ ಹಾಕಿ ಅದನ್ನ ಬೇರೆ ಜನಕ್ಕೆ ಕೊಟ್ವಿ, ಅಥವಾ ಅವ್ರು ತಂದಿರುವಂತಹ ಬಟ್ಟೆಗೆ ನಾವು ನಮ್ ತಯಾರು ಮಾಡಿದ ಪಿಷ್ಟವನ್ನು ಹಾಕಿದಾಗ ಈಗ ಮಾರುಕಟ್ಟೆಯಲ್ಲಿ ಬೇರೆ ರೀತಿ ಸ್ಟಾರ್ಚ್ ಅಪ್ಲೈ ಮಾಡ್ತಾರೆ ಲಾಂಡ್ರಿಗೆ, ನಾವು ಕೊಡ್ತೀವಿ. ಅವ್ರು ಕೊಟ್ಟಾಗ ನಾವು ಅವರು ಯೂಶುವಲಿ ಯಾವ್ದಂದ್ರೆ ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆಯಿಂದ ಬಂದಿರೋ ಪಿಷ್ಟವನ್ನ ಅಥವಾ ಜೋಳ ಮೆಕ್ಕೆಜೋಳದ ಪಿಷ್ಟವನ್ನ ಅವರು ಯೂಸ್ ಮಾಡ್ತಾರೆ. ಆದ್ರೆ ನಾವು ಯೂಸ್ ಮಾಡುವಂತ ಗೆಡ್ಡೆ ಗೆಣಸುಗಳು ಮರಗೆಣಸು ಅಂತ ಹೇಳ್ತೀವಿ, ಅದೆಲ್ಲ ಕಡೆ ಬೆಳೆಯುತ್ತೆ, ಅದನ್ನ ತಿಂತಾರೆ. ಆದ್ರೆ ಅದನ್ನ ಬಹಳ ಜನ ತಿನ್ನಕ್ ರೆಡಿ ಇಲ್ಲ, ಯಾಕಂದ್ರೆ ಅದರಲ್ಲಿರುವಂತ ಪೌಷ್ಟಿಕಾಂಶದ ಬಗ್ಗೆ ಗೊತ್ತಿಲ್ಲ. ಒಂದೇದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಅವೇರ್ನೆಸ್ ಇಲ್ಲ ಅವ್ರಿಗೆ. ನಾವು ಅವೇರ್ನೆಸ್ ನ ಕೊಡಕ್ ಟ್ರೈ ಮಾಡಿದೀವಿ, ಜೊತೆಗೆ ಆ ಪಿಷ್ಟವನ್ನ ನಾವು ಬೇರೆ ಇವಾಗ ಮಾರ್ಕೆಟ್ ಅಲ್ಲಿ ದೊರೆಯುವಂತ ಪಿಷ್ಟವನ್ನ ಬಟ್ಟೆಗೆ ಹಾಕಿ ನಾವು ಮನೆಯಲ್ಲೇ ತಯಾರು ಮಾಡಿದಂತ ಪಿಷ್ಟವನ್ನ ಹಾಕಿದಾಗ ಬಟ್ಟೆಯ ಒಂದೇನು ಸ್ಟ್ರೆಂತ್ ಅಂತ ಹೇಳ್ತೀವಿ ನಾವು, ಅದನ್ನ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಕಾಟನ್ ಯಾವಾಗ್ಲೂ ತೆಳು ಇರುತ್ತೆ, ಅದ್ ದಪ್ಪ ಆಗಿ ಮೈ ಮೇಲೆ ಸ್ಟಿಫ್ನೆಸ್ ಆಗಿ ಆಮೇಲೆ ಹೊಳಪು ನಾವು ರೆಡಿ ಮಾಡಿದಂತ ಸಾಮಾನ್ಯವಾಗಿ ದೊರೆಯುವಂತ ಮರಗೆಣಸು ಆಮೇಲೆ ನಾವು ಕೊಲೊಕೇಶಿಯಾ ಅಂತ ಹೇಳ್ತೀವಿ ಅದಕ್ಕೆ, ಅದು ಅದನ್ನೆಲ್ಲ ರೆಡಿ ಮಾಡಿ ಆ ಸ್ಟಾರ್ಚ್ ಅನ್ನು ಹಾಕಿದಾಗ ಇನ್ನೂ ಜಾಸ್ತಿ ಸ್ಟಿಫ್ನೆಸ್ ಬಂತು. ಮತ್ತೆ ಇದನ್ನ ನಾವು ಬೇರೆ ಕಡೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಫ್ಯಾಬ್ರಿಕ್ ಇನ್ನೂ ಗಟ್ಟಿಯಾಗಿ ಹೊಳಪು ಜಾಸ್ತಿ ಬಂತು. ನಾವು ಮುಂಚೆ ಮಾರ್ಕೆಟ್ ಅಲ್ಲಿ ತೆಗೆದುಕೊಂಡಿರುವಂತಹ ಪಿಷ್ಟವನ್ನು ಹಾಕಿ ತಯಾರು ಮಾಡಿದಂತ ಬಟ್ಟೆಗೂ ನಾವು ರೆಡಿ ಮಾಡಿ ಮನೆಯಲ್ಲೇ ತಯಾರು ಮಾಡಿದಂತ ಬಟ್ಟೆಗೂ ಹಾಕಿದಾಗ ಅಲ್ಲಿ ತುಂಬಾ ನಮಗೆ ವ್ಯತ್ಯಾಸ ಕಂಡು ಬಂತು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದು ಜಾಸ್ತಿ ಹೊಳಪು ಕೊಡುತ್ತೆ, ಸ್ಟಿಫ್ನೆಸ್ ಕೊಡುತ್ತೆ, ಆದ್ರೆ ಈ ಮರಗೆಣಸದಿಂದ ಮಾಡಿದಂತಹ ಪಿಷ್ಟದಿಂದ ತುಂಬಾ ಒಂದು ಒಳ್ಳೆ ಹೊಳಪು ಜೊತೆಗೆ ಒಳ್ಳೆ ಸ್ಟ್ರೆಂತ್ ಅನ್ನ ಬಟ್ಟೆಗೆ ಕೊಡ್ತು. ಇದು ಬೆಂಗಳೂರಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೂಡ ಇದು ಟೆಸ್ಟ್ ಆಗಿ ಒಳ್ಳೆ ರಿಸಲ್ಟ್ ನಮಗೆ ತಂದುಕೊಟ್ಟಿದೆ ಸರ್. ಸಂಜನಾ ಜೋಶಿ, ಬಹಳ ಸಂತೋಷ, ಖುಷಿ ಆಯ್ತು. ನೀವು ಏನು ಈಗ ಸಂಶೋಧನೆ ಮಾಡಿದ್ರಿ, ಗೆಡ್ಡೆ ಗೆಣಸುಗಳ ಒಂದು ಬೆಳೆದು ಅದನ್ನ ವ್ಯಾಪಾರ ಮಾಡೋದ್ರಿಂದ ಹೇಗೆ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತ ಹೇಳಿದ್ರಿ. ನಿಮಗೆ ಅಭಿನಂದನೆಗಳು, ಮತ್ತೆ ಹಾಗೇನೆ ಇದನ್ನ ನಮ್ಮ ರೈತರು ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಹನಾ ಅಶೋಕ್ ಸವದಿ, ಮೂಲತಃ ಬಾಗಲಕೋಟೆ ಜಿಲ್ಲೆ ಬನಟ್ಟಿಯವಳು. ನಾನು PUC ನಂತರ ಹಾರ್ಟಿಕಲ್ಚರ್ ಕೋರ್ಸ್ ಅಂದರೆ ತೋಟಗಾರಿಕೆ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡೆನು. ಸ್ನಾತಕ ಪದವಿಯನ್ನು ಕಿತ್ತೂರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರಬಾವಿಯಲ್ಲಿ ಪೂರ್ಣಗೊಳಿಸಿ ನಂತರ ಸ್ನಾತಕೋತ್ತರ ಪದವಿ MSc ಫ್ಲೋರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸ ವಿಭಾಗದಲ್ಲಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬಾಗಲಕೋಟೆಯಲ್ಲಿ MSc ಪೂರ್ಣಗೊಳಿಸಿದೆನು. MSc ನಾನು ರಿಸರ್ಚ್ ಅನ್ನು ಮಾರಿಗೋಲ್ಡ್ ಫ್ಲವರ್ ಅಂದರೆ ಚೆಂಡು ಹೂವಿನ ಮೇಲೆ ಮಾಡಿದನು. ಈ ವಿಷಯದ ರಿಸರ್ಚ್ ಅನ್ನು ನಾನು ಡಾಕ್ಟರ್ ಪವನ್ ಕುಮಾರ್ ಪಿ ಪ್ರಾಧ್ಯಾಪಕರ ಪ್ರಧಾನ ಮಾರ್ಗದರ್ಶನದ ಅಡಿಯಲ್ಲಿ ಪೂರ್ಣಗೊಳಿಸಿದೆನು. ಮತ್ತು ಈ ರಿಸರ್ಚ್ ಪೂರ್ಣಗೊಳಿಸಲು ನನ್ನ ಎಲ್ಲ ಚೇರ್ಪರ್ಸನ್, ಟೀಚರ್ಸ್, ಫ್ರೆಂಡ್ಸ್, ಜೂನಿಯರ್ಸ್, ಸೀನಿಯರ್ಸ್ ಎಲ್ಲರೂ ಸಪೋರ್ಟ್ ಮತ್ತು ಸಹಾಯ ಮಾಡಿದರು. ಆದ್ದರಿಂದ ನಾನು ಈ ವಿಷಯದಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸಲು ಸಾಧ್ಯವಾಯಿತು. ಆದ್ದರಿಂದ ನನ್ನ ಪೇರೆಂಟ್ಸ್, ಚೇರ್ಪರ್ಸನ್, ಡಿಪಾರ್ಟ್ಮೆಂಟ್, ಟೀಚರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಚೆಂಡು ಹೂವು ನಮ್ಮ ದೇಶದಲ್ಲಿ ಬೆಳೆಯುವ ವಾಣಿಜ್ಯ ಪುಷ್ಪಗಳಲ್ಲೊಂದು. ಬಿಡಿ ಹೂವುಗಳನ್ನು ಹಾರ ತಯಾರಿಸಲು, ದೇವರ ಪೂಜೆಗೆ, ವೇದಿಕೆಯಲ್ಲಿ ಅಲಂಕರಿಸಲು, ಪನ್ನ ತೆಗೆಯಲು ಇತ್ಯಾದಿಗಳಿಗೆ ಬಳಸುವರು. ದಸರಾ ಮತ್ತು ದೀಪಾವಳಿ ಹಬ್ಬಗಳಲ್ಲಿ ಈ ಹೂವನ್ನು ಪ್ರಮುಖವಾಗಿ ಬಳಸುತ್ತಾರೆ ಮತ್ತು ಇದು ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಚೆಂಡು ಹೂ ಒಂದು ಜನಪ್ರಿಯ ವಾಣಿಜ್ಯ ಪುಷ್ಪ. ಮೊದಲೆಲ್ಲ ಬರೀ ಹಬ್ಬದ ಹರಿದಿನಗಳಲ್ಲಿ ಸೀಮಿತವಾಗಿದ್ದ ಈ ಹೂ ಇಂದು ವರ್ಷವಿಡೀ ಬೇಡಿಕೆಯನ್ನು ಹೊಂದಿದೆ. ಇದನ್ನು ಹಲವಾರು ವಿಧದ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣಿನಲ್ಲಿ ಬೆಳೆಯಬಹುದು. ಇದರಲ್ಲಿ 2 ವಿಧದ ತಳಿಗಳು ಬರುತ್ತವೆ, ಆಫ್ರಿಕನ್ ಮತ್ತು ಫ್ರೆಂಚ್ ವಿಧ. ಇವಲ್ಲದೆ ಅನೇಕ ಹೈಬ್ರಿಡ್ ತಳಿಗಳಿವೆ. ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಇತ್ತೀಚೆಗೆ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೂಡ 3 ಹೈಬ್ರಿಡ್ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಅರ್ಕ ಬಂಗಾರ 2, ಅರ್ಕ ಅಗ್ನಿ. ಇವುಗಳ ವಿಶೇಷತೆ ಅಂದರೆ ಪದೇ ಪದೇ ದುಬಾರಿ ಬೀಜಗಳನ್ನು ಕೊಳ್ಳುವ ಅಗತ್ಯ ಇಲ್ಲದೆ ಗಿಡಗಳ ದೇಟಿನಿಂದ ಸಸಿಗಳನ್ನು ಮಾಡಿಕೊಂಡು ಮುಂದಿನ ಬೆಳೆಯನ್ನು ಬೆಳೆಯಬಹುದು ಮತ್ತು ಇಳುವರಿ ಕೂಡ ಸಾಮಾನ್ಯ ಹೈಬ್ರಿಡ್ ತಳಿಗಳಷ್ಟೇ ಇದೆ. ಉತ್ತಮ ನಿರ್ವಹಣೆಯಲ್ಲಿ ಎಕರೆಗೆ 18 ಟನ್ ಇಳುವರಿ ಕೊಡುವ ಸಾಮರ್ಥ್ಯವನ್ನು ಈ ತಳಿಗಳು ಹೊಂದಿವೆ. ಸಾಂಪ್ರದಾಯಿಕ ವಿಧಾನಕ್ಕಿಂತ ಆಧುನಿಕ ಬೇಸಾಯ ಕ್ರಮಗಳಾದ ಹನಿ ನೀರಾವರಿ, ರಸಾವರಿ ಮತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ್ದಲ್ಲಿ ಉತ್ತಮ ಗುಣಮಟ್ಟ ಮತ್ತು ಅಧಿಕ ಇಳುವರಿಯನ್ನು ಪಡೆಯಬಹುದು. ಚೆಂಡು ಹೂವಿನಲ್ಲಿ ಉತ್ತಮ ತಳಿಗಳ ಆಯ್ಕೆ ಜೊತೆಗೆ ಸುಧಾರಿತ ತಾಂತ್ರಿಕತೆಗಳಿಗೆ ಹೆಚ್ಚು ಒತ್ತು ಕೊಟ್ಟಲ್ಲಿ ಅಧಿಕ ಹೂವಿನ ಇಳುವರಿಯನ್ನು ಪಡೆದು ಒಳ್ಳೆಯ ಆದಾಯ ಗಳಿಸಿದೆ. ನಂತರ ಆನಂದ್ ಕುಮಾರ್ ಅಂತ, ನಾನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಡಕಲ್ ಗ್ರಾಮದವನು. ನಾನು 2021 ಸಾಲಿನ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ನನ್ನ ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ. ಅಂದ್ರೆ ಈಗ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಭಾರತದ ಬಹುಭಾಗ ಜನರು ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಈಗ ನಮ್ಗೆ ಸುಮಾರು ನಮ್ಮ ದೇಶದಲ್ಲಿ 75 ಕೃಷಿ ವಿಶ್ವವಿದ್ಯಾಲಯಗಳಿವೆ. ರೈತರ ಸಲುವಾಗಿ ಹಗಲಿರುಳು ಶ್ರಮ ಪಡುತ್ತೇವೆ. ಪ್ರತಿ ವರ್ಷ ಸುಮಾರು ಎಷ್ಟೋ ಜನ ಔಟ್ಪುಟ್ ಆಗ್ತಾರೆ. ಈಗ ನಾವು ಅಂದ್ರೆ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ರೈತರಿಗೆ ಈಗ ಗೊತ್ತಿರಬೇಕು, ನಮ್ ಕ್ಲೈಮೇಟ್ ಚೇಂಜ್ ಇಂದ ಅಗ್ರಿಕಲ್ಚರ್ ಮೇಲೆ ಸುಮಾರು ಎಫೆಕ್ಟ್ ಆಗ್ತಿದೆ. ಅದ್ರ ಸಲುವಾಗಿ ನಾವು ಯಾವ ತರ ಕೊಡುಗೆ ಕೊಡಬಹುದು ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡುವ ಈ ಒಂದು ಸಮಯ ನಮಗ್ ಬಂದಾಗಿದೆ. ಈಗ ಇನ್ನು ಅಗ್ರಿ ಕ್ಲಿನಿಕ್ ಅಂತ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರಬಹುದು. ಈ ಅಗ್ರಿ ಕ್ಲಿನಿಕ್ಸ್ ಅಂದ್ರೆ ಏನಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಏನಿದೆ ಥ್ರೂ ದೇರ್ ಎಕ್ಸ್ಟೆನ್ಷನ್ ವಿಂಗ್ ಮುಖಾಂತರ ರೈತರಿಗೆ ವಿಶ್ವವಿದ್ಯಾಲಯ ಆದಂತ ಸುಮಾರು ಟೆಕ್ನಾಲಜಿಗಳನ್ನು ರೈತರಿಗೆ ಮುಟ್ಟಿಸುತ್ತವೆ. ಅದರೊಂದಿಗೆ ಅಗ್ರಿ ಕ್ಲಿನಿಕ್ ಅಲ್ಲಿ ಏನಾಗ್ತದೆ ಅಂದ್ರೆ ರೈತರಿಗೆ ಒಂದು ಟೆಕ್ನಿಕಲ್ ನಾಲೆಜ್ ಬೇಕಿರುತ್ತೆ. ಅದ್ರ ಬಗ್ಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕೀಟಬಾಧೆ ಆಗಿರ್ಬೋದು, ಯಾವ್ದೋ ಒಂದು ರೋಗ ಬಿದ್ದಿರ್ಬೋದು ಗಿಡಕ್ಕೆ, ಆ ತಕ್ಷಣ ರೈತರಿಗೆ ಅದು ಯಾವ ರೋಗ, ಅದು ಯಾವ ಕೀಟ, ಅದಕ್ಕೆ ಯಾವ ತರ ಸಿಂಪಡಣೆ ಮಾಡ್ಬೇಕಂತ ಬೇಗ ಗೊತ್ತಾಗಲ್ಲ. ಆಗ ರೈತರು ಸ್ವಲ್ಪ ಸ್ಯಾಂಪಲ್ ಅನ್ನ, ಆ ಡಿಸೀಸ್ ಸ್ಯಾಂಪಲ್ ಅದು ಇನ್ಸೆಕ್ಟ್ ನ ತಂದು ಅಗ್ರಿ ಕ್ಲಿನಿಕ್ ಅಲ್ಲಿರೋ ಅಗ್ರಿ ಗ್ರಾಜುಯೇಟ್ ಯಾವ ತರ ಟೆಕ್ನಿಷಿಯನ್ ತೋರಿಸಿದ್ರೆ ಅವರು ಮುಂದಿನ ತಗೋಬೇಕಾದ ಕ್ರಮಗಳ ಬಗ್ಗೆ ರೈತರಿಗೆ ಒಂದು ವಿವರವಾದ ಮಾಹಿತಿ ಕೊಡ್ತಾರೆ. ಅದು ಈ ತರ ಅಂದ್ರೆ ಈಗ ನಾವೇ ಮುಂದೆ ಬಂದು ನಮ್ಮ ರೈತ ಬಾಂಧವರಿಗೆ ಸಹಾಯ ಮಾಡುವ ಒಂದು ದಿಟ್ಟ ಹೆಜ್ಜೆಯನ್ನು ಇಡಬೇಕಂತ ಇದು ನನ್ನ ಬಯಕೆ. ಈಗ ನಮ್ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ರೈತ ಬಾಂಧವರಿಗೆ ಇನ್ಫಾರ್ಮೇಶನ್ ಇದೆಯಾ ನಿಮಗೆ? ನಿಮ್ಗೆ ಏನ್ ಕಂಡಿದ್ದೀರಾ ಇನ್ಫಾರ್ಮ್? ಎಷ್ಟೊಂದು ಜನ ಈಗ ಮಾಹಿತಿ ಇಲ್ದೇನೆ ಇದ್ ಮಾಡ್ತಾರೆ. ಮನೆ ಸೈಕ್ಲೋನ್ ಆಯ್ತು ನೋಡ್ರಿ, ಸೈಕ್ಲೋನ್ ಆದಾಗ ಗೋಂಜಾಳ ಬೆತ್ ಬಿಟ್ರಿ, ಈಗ ನೋಡ ಆಮೇಲೆ ನೋಡೋದ್ ಮಳೆ ಕಮ್ಮಿ ಆಯ್ತು ಎಷ್ಟೋ ಕಡೆ. ಹಿಂಗಾಗಿ ಅವ್ರು ಪಾಪ ಅಂದ್ರೆ ರೈತರಿಗೆ ವಿ ಆರ್ ನಾಟ್ ವೆಲ್ ಇನ್ಫಾರ್ಮ್ಡ್. ಅದಕ್ಕೆ ಈಗ ರೈತ ಸಂಪರ್ಕ ಕೇಂದ್ರಗಳಿದಾವು, ಗವರ್ಮೆಂಟ್ ಇದಾವು, ಎಲ್ಲದಕ್ಕೂ ಕೂಡ ರೈತ ಬಾಂಧವರು ಹೋಗುವಂತ ಇದನ್ ಮಾಡ್ಬೇಕು. ಆಮೇಲೆ ತಮ್ದು ಬಜೆಟ್ ತಮ್ದು ಮುಂದಿನ ಏನ್ ಪ್ಲಾನ್ ಅದೆಲ್ಲ ಮಾಡೋದನ್ನ ಕಲಿಬೇಕು. ಅದು ಅಗ್ರಿಕಲ್ಚರ್ ಅದನ್ನ ಕಲಿಸ್ಲಿಕ್ಕೆ ಸಾಧ್ಯ. ಈಗ ಹವಾಮಾನ ಬದಲಾವಣೆಗಳು ಯಾವ ಸರಿಯಾದ ಸಮಯ ಮಳೆ ಆಗ್ತಿಲ್ಲ, ಮಿಡ್ ಸೀಸನ್ ಅಲ್ಲಿ ಮಳೆ ಆಗ್ತಿದ್ದಾವೆ. ನಮ್ಮ ಹವಾಗುಣಕ್ಕೆ ತಕ್ಕಂತಾಗಿ ರೈತರು ಯಾವ ರೀತಿಯ ಬೆಳೆ ತೆಗೆದುಕೊಳ್ಳಬೇಕು ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಒದಗಿಸುವ ಒಂದು ಸೂಕ್ತ ಸ್ಥಳ ಅಂದ್ರೆ ಅದು ಅಗ್ರಿ ಕ್ಲಿನಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನಮಗೆ ನಾಳೆ ಒಂದು ವಾರದ ಮುಂಚೆನೆ ಮಳೆ ಆಗುವ ಒಂದು ಹೆಚ್ಚು ಸಂಭವ ಇರುತ್ತದೆ. ಆಗಲೇ ನಮ್ಮ ಇವು ಅಗ್ರಿಕಲ್ಚರ್ ಮೆಟ್ರಾಲಜಿಕಲ್ ಸ್ಟೇಷನ್ಸ್ ಅವರು ಒಂದು ಮುನ್ಸೂಚನೆ ಕೊಟ್ಟಿರ್ತಾರೆ. ಸೊ ಈ ಮುಂದಿನ ಒಂದು ವಾರಗಳ ಕಾಲ ಮಳೆ ಆಗುವ ಸಂಭವ ಇದ್ದು ಅಲ್ಲಿ ಯಾವ್ದೇ ತರಹದ ಸಿಂಪಡಣೆಯನ್ನು ಮಾಡ್ಕೋಬೇಡಿ, ಇಲ್ಲ ನೀವು ಸೋಯಿಂಗ್ ಸೀಸನ್ ಅನ್ನ ಹಿಂದಕ್ಕೊಳ್ಳಿ, ಇಲ್ಲ ಸೋಯಿಂಗ್ ಸೀಸನ್ ಮುಂದಕ್ಕೊಳ್ಳಿ ಅಂತ ಒಂದು ಏನೋ ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಥ್ರೂ KVKS ಅವೆಲ್ಲ. ಬಟ್ ರೈತರಿಗೆ ಅದ್ರ ಬಗ್ಗೆ ತಕ್ಕಂತ ಮಾಹಿತಿ ಇರೋದಿಲ್ಲ ಅಂದ್ರೆ ಅವ್ರು ಗೊತ್ತಿರಲ್ಲ. ಸೊ ಎಲ್ಲರಿಗೂ ಟೆಕ್ನಾಲಜಿ ರೀಚ್ ಆಗಿರಲ್ಲ, ಟೆಕ್ನಾಲಜಿಕಲ್ ರೀಚ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇಂತ ಸಂದರ್ಭದಲ್ಲಿ ರೈತರಿಗೂ ಈಗ ಇನ್ಫಾರ್ಮೇಶನ್ ಏನಂದ್ರೆ ವೆಲ್ತ್ ಅಂತಾರೆ. ಈಗ ಸರಿಯಾದ ಸಮಯದಲ್ಲಿ ನಮ್ಗೆ ಸರಿಯಾದ ಇನ್ಫಾರ್ಮೇಶನ್ ಸಿಗಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗುತ್ತೆ. ಈಗ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ದಾರೆ ಬಟ್ ಅದು ಟಾರ್ಗೆಟ್ ಜನರಿಗೆ ರೀಚ್ ಆಗ್ಲಿಕ್ಕಂದ್ರೆ ಅಲ್ಲಿ ನಮ್ಗೆ ಯಾವ್ದೇ ಒಂದು ಲಾಭ ತಗೋಕೊಂಡ್ ಆಗ್ತಿಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದವರಿಗೂ. ಈ ಅಗ್ರಿ ಕ್ಲಿನಿಕ್ಗಳು ಏನ್ ಮಾಡ್ಬೇಕು, ತಮ್ದೇ ಆದಂತ ಒಂದು ವಾಟ್ಸ್ಆಪ್ ಮುಖಾಂತರ ಇಲ್ಲ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ಈ ತರ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ರೈತ ಬಾಂಧವರನ್ನ ಜೊತೆಗೆ ಅವ್ರನ್ನ ಕಲ್ತ್ಕೊಂಡು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ತರ ಇದೆ ಯಾವ ತರ ಇದೆ ಥ್ರೂ ಆಡಿಯೋ ಮೆಸೇಜ್ ಆದ್ರೆ ಥ್ರೂ ಇಲ್ಲ ವಿಡಿಯೋ ಮಾಡಿ ರೈತರಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಜನರಿಗೆ ಆ ಸಂದೇಶವನ್ನ ಸಾರಿದಲ್ಲಿ ರೈತಾಪಿ ವರ್ಗದವರಿಗೆ ಒಂದು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇದೊಂಥರ ಒಂದು ಈ ತರ ಇನ್ನೋವೇಶನ್ ಮಾಡ್ಕೋಬಹುದು. ಮತ್ತೆ ರೈತರು ಕೂಡ ಮುಂದೆ ಬಂದು ಈಗ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಹವಾಮಾನದಲ್ಲಿ ಏನಾದ್ರು ಬದಲಾವಣೆ ಆದ್ರೆ ಮೋಡಗಳು ಬರ್ದಿದ್ರೆ ಗಾಳಿ ಬೀಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅವ್ರಿಗೇನು ಕಾಮನ್ ಆಗಿ ಹಂಗೆ ಬಿಟ್ಕೋಬಹುದು. ಸೊ ಅವ್ರು ಟೆಕ್ನಿಕಲ್ ಎಕ್ಸ್ಪರ್ಟ್ ನಾಲೆಜ್ ತಗೊಂಡ್ಬಿಟ್ರೆ ಇನ್ನು ಅವ್ರ ನಾಲೆಜ್ ಮತ್ತೆ ಟೆಕ್ನಿಕಲ್ ನಾಲೆಜ್ ತಗೊಂಡ್ರೆ ಅವ್ರು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬೋದಂತ ಈ ತರ ಆದ್ರೆ ಒಳ್ಳೇದಂತ. ನಮಸ್ಕಾರ, ನನ್ನ ಹೆಸರು ಸೌಮ್ಯ ಎಸ್ ಸಿ, ಮೂಲತಃ ಕೋಲಾರ ಜಿಲ್ಲೆ ಬಂಗಾರಹಟ್ಟೆ ತಾಲೂಕು. ನನ್ನ ತಂದೆ ಸೋಮರಾಜು, ತಾಯಿ ಅನಸೂಯಮ್ಮ. ನಾನು PUC ನಂತರ ಹಾರ್ಟಿಕಲ್ಚರ್ ಕೋರ್ಸ್ ತೋಟಗಾರಿಕೆ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡೆನು. ನನ್ನ ಪದವಿಯನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಪೂರ್ಣಗೊಳಿಸಿ ಸ್ನಾತಕೋತ್ತರ ಪದವಿ ಎಂಎಸ್ಸಿಯಲ್ಲಿ ಪ್ಲಾಂಟೇಷನ್, ಸ್ಪೈಸ್, ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಕ್ರಾಪ್ಸ್ ಅಂದರೆ ನಡುತೋಪು, ಸಾಂಬಾರು, ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳ ವಿಜ್ಞಾನದಲ್ಲಿ ಪೂರ್ಣಗೊಳಿಸಿದ್ದೇನೆ. ಈ ವಿಷಯದಲ್ಲಿ ನನಗೆ ಒಂದು ಚಿನ್ನ ಪದಕವನ್ನು ಗಳಿಸಿದ್ದೇನೆ. ಡಾಕ್ಟರ್ ವಿಜಯಕುಮಾರ್ ಬಿ ನಾರಾಯಣ್ಪುರ್ ಅವರ ಮಾರ್ಗದರ್ಶನದಲ್ಲಿ ನಾನು ಬಕ್ವಿಟ್ ಎಂಬ ಔಷಧಿ ಸಸಿ ಮೇಲೆ ರಿಸರ್ಚ್ ಮಾಡಲಾಗಿತ್ತು. ಬಕ್ವಿಟ್ ಈ ಬೆಳೆಯು ಹೆಚ್ಚಾಗಿ ನೇಪಾಳ, ಹಿಮಾಚಲ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಇದರಲ್ಲಿ ಈ ಬೆಳೆಯನ್ನು 2 ತಿಂಗಳಿಗೆ ಬೀಜವನ್ನು ಬಿಡುತ್ತದೆ. ವರ್ಷದ ಯಾವ ಮಾಸದಲ್ಲಾದರೂ ಬೆಳೆಯಬಹುದು. ಈ ಬೆಳೆಯು ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಬೆಳೆಯಬಹುದು ಹಾಗೂ ಹಸಿರೆಲೆ ಗೊಬ್ಬರವನ್ನಾಗಿಯೂ ಉಪಯೋಗಿಸುತ್ತಾರೆ. ಕೆಲವು ಔಷಧೀಯ ವಿಶೇಷವೆಂದರೆ ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುತ್ತದೆ ಹಾಗೂ ಯಾರಿಗೆ ಗೋಧಿ ಸೇರುವುದಿಲ್ಲವೋ ಅವರು ಬಕ್ವೀಟ್ ಬಳಸಬಹುದು. ಏಕೆಂದರೆ ಈ ಬೆಳೆ ಗ್ಲುಟೀನ್ ಅಂಶವು ಹೊಂದಿರುವುದಿಲ್ಲ ಹಾಗೂ ಈ ಬೆಳೆಯನ್ನು ವೆರಿಕೋಸ್ ವೈನ್ ಟ್ರೀಟ್ಮೆಂಟ್ಗಾಗಿ ಬಳಸುತ್ತಾರೆ, ಅಂದರೆ ಕಾಲಿನಲ್ಲಿ ಗಂಟಾಗಿರುವುದನ್ನು ಕಡಿಮೆ ಮಾಡಲು ಬಳಸುತ್ತಾರೆ. ಹಾಗೂ ಯಾರು ಅತಿ ಹೆಚ್ಚು ಎಕ್ಸ್ರೇ, ಯು ವಿ ರೇಸ್ಗಳಿಗೆ ಎಕ್ಸ್ಪೋಸ್ ಆಗುತ್ತಾರೋ ಅವರು ಇದನ್ನು ಉಪಯೋಗಿಸುವುದರಿಂದ ಅದರ ನೆಗೆಟಿವ್ ಎಫೆಕ್ಟನ್ನು ಕಡಿಮೆ ಮಾಡಬಹುದು. ಹಾಗೂ ಈ ಬೆಳೆಯನ್ನು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತಿದ್ದಾರೆ. ಈ ಮೂಲಕ ಎಲ್ಲರಿಗೂ ಈ ಬೆಳೆಯನ್ನು ಪರಿಚಯಿಸಿದರೆ ಬೆಳೆಯ ಉತ್ಪಾದನೆ ಹಾಗೂ ಅದರ ಉಪಯೋಗಗಳನ್ನು ಹೆಚ್ಚಿಸಿಕೊಳ್ಳಬಹುದು. ನನಗೆ ಈ ಎರಡು ಮಾತನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟದ ಆಲ್ ಇಂಡಿಯಾ ರೇಡಿಯೋ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಪರಿಣಿತಾಡಿ, ನಾನು ಮೂಲತಃ ಬೀದರ್ನವಳು. ನಾನು ನನ್ನ ಸ್ನಾತಕೋತ್ತರ ಪದವಿಯನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಪುಷ್ಪಕೃಷಿ ಹಾಗೂ ಉದ್ಯಾನ ವಿನ್ಯಾಸ ವಿಭಾಗದಲ್ಲಿ ಪಡೆದಿರುತ್ತೇನೆ. ಕೃಷಿ ಮಾಡಿ ಲಾಭ ಗಳಿಸಲು ಸಾಧ್ಯವೇ? ಈ ಪ್ರಶ್ನೆಗೆ ಸರಳ ಉತ್ತರ ಏನೆಂದರೆ ಅದು ಪುಷ್ಪಕೃಷಿ. ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ಹೂಗಳಿಗೆ ಸದಾ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದೇ ಇರುತ್ತದೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ಬೆಲೆ ಗಗನಕ್ಕೇರಿರುತ್ತದೆ. ಪುಷ್ಪ ಕೃಷಿಯು ಇತ್ತೀಚೆಗೆ ಅತ್ಯಂತ ಪ್ರಮುಖ ವಾಣಿಜ್ಯ ಬೇಸಾಯವಾಗಿ ಮಾರ್ಪಾಡೆಯಾಗಿದ್ದು ರೈತರಿಗೆ ಹೆಚ್ಚಿನ ಲಾಭ ತರಲು ತುಂಬ ಸಹಕಾರಿಯಾಗಿದೆ. ಪ್ರಮುಖವಾಗಿ ಹೂಗಳನ್ನು ಪೂಜೆ ಪುನಸ್ಕಾರಗಳಿಗೆ, ಅಲಂಕಾರಗಳಿಗೆ, ಹೂಗುಚ್ಛ ತಯಾರಿಸಲು, ನೈಸರ್ಗಿಕ ಬಣ್ಣ ತಯಾರಿಕೆ ಹಾಗೂ ಸುಗಂಧ ದ್ರವ್ಯ ತಯಾರಿಕೆಗೆ ಬಳಸಲಾಗುತ್ತದೆ. ಒಣ ಹೂವಿನ ವ್ಯಾಪಾರವು 60% ಪ್ರಪಂಚದ ಮಾರುಕಟ್ಟೆಯನ್ನು ವ್ಯಾಪಿಸಿದೆ. ಹಾಗಾಗಿ ಹೂಗಳ ಬೇಡಿಕೆ ದಿನೇ ದಿನೇ ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಾಗುತ್ತಲೇ ಇದೆ. ಹೂಗಳನ್ನು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಸಾಂಪ್ರದಾಯಿಕ ಹೂಗಳು ಅಥವಾ ಬಿಡಿ ಹೂಗಳು, ಉದಾಹರಣೆಗೆ ಮಲ್ಲಿಗೆ, ಸೇವಂತಿಗೆ, ಚೆಂಡು, ಗುಲಾಬಿ, ಕನಕಾಂಬರ ಮುಂತಾದವುಗಳಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದ್ದು ಹಾರ ತಯಾರಿಸಲು, ದೇವರ ಪೂಜೆಗೆ, ಬಣ್ಣ ತಯಾರಿಕೆ ಹಾಗೂ ಇನ್ನಿತರ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಎರಡನೆಯದು ದೇಟು ಸಹಿತ ಕತ್ತರಿಸಿದ ಹೂಗಳು, ಅಂದರೆ ಗುಲಾಬಿ, ಜರ್ಬೆರಾಮ್, ಗ್ಲಾಡಿಯೋಲಸ್, ಆಂಥೂರಿಯಂ, ಸೇವಂತಿ, ಆರ್ಕಿಡ್ ಇತ್ಯಾದಿಗಳನ್ನು ಹೂಗುಚ್ಛ ತಯಾರಿಸಲು, ಹೂದಾನಿಯಲ್ಲಿ ಇರಿಸಲು, ವೇದಿಕೆ ಅಲಂಕಾರಗಳಿಗೆ ಬಳಸಲಾಗುತ್ತದೆ. ಪುಷ್ಪ ಕೃಷಿಗೆ ಪ್ರಮುಖವಾಗಿ ಕೆಂಪು ಮಣ್ಣು ಸೂಕ್ತವಾಗಿರುತ್ತದೆ. ಬೆಟ್ಟಗುಡ್ಡಗಳಲ್ಲಿ ಹೊಂದಿಕೊಳ್ಳದ ಹೂಗಳು ಬಯಲುಸೀಮೆಯಲ್ಲಿ ಸ್ವಚ್ಛಂದವಾಗಿ ಅರಳುತ್ತವೆ. ನಿರ್ದಿಷ್ಟ ಹವಾಗುಣದ ಅವಶ್ಯಕತೆಯು ಹೂವಿನಿಂದ ಹೂವಿಗೆ ವಿಭಿನ್ನವಾಗಿರುತ್ತದೆ. ಉದಾಹರಣೆಗೆ, ಬಹುತೇಕ ದೇಟು ಸಹಿತ ಕತ್ತರಿಸಿದ ಹೂಗಳನ್ನು ಹಸಿರುಮನೆ ಅಥವಾ ಪಾಲಿಹೌಸ್ನಲ್ಲಿ ಬೆಳೆಸಲಾಗುತ್ತದೆ. ದೇಟು ಸಹಿತ ಕತ್ತರಿಸಿದ ಹೂಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವರ್ಷವಿಡೀ ಬಹಳ ಬೇಡಿಕೆ ಇರುತ್ತದೆ. ಈ ಹೂಗಳ ಗುಣಮಟ್ಟ ಅತ್ಯಂತ ಗಣನೀಯ ಅಂಶವಾಗಿದ್ದು ಅವುಗಳನ್ನು ಶ್ರೇಣಿಯಲ್ಲಿ ವಿಭಜಿಸುತ್ತಾರೆ. ಉತ್ತಮ ಶ್ರೇಣಿಯ ಹೂಗಳು ಅತಿ ಹೆಚ್ಚು ಬೆಲೆಯನ್ನು ಪಡೆಯುತ್ತವೆ. ಆದ್ದರಿಂದ ಸೂಕ್ತ ವಾತಾವರಣ, ಬೇಡಿಕೆ ಆಧಾರದ ಮೇಲೆ ತಳಿಗಳ ಆಯ್ಕೆ, ಉತ್ತಮ ಪೋಷಕಾಂಶ ನೀಡುವುದು, ವಿಶೇಷ ಬೇಸಾಯ ಕ್ರಮಗಳು, ಪ್ರೂನಿಂಗ್ ಅಥವಾ ಚಾಟಣಿ ಮಾಡುವುದು, ಮೊಗ್ಗು ಅಥವಾ ಚಿಗುರು ಚಿವುಟುವುದು, ಮೊಗ್ಗಿಗೆ ಕ್ಯಾಪ್ ಹಾಕುವುದು, ಎಲೆ ಅಥವಾ ಕಂದ ಕತ್ತರಿಸುವುದು, ಹೀಗೆ ವಿವಿಧ ರೀತಿಯ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಈ ಬೆಳೆಗಳಿಗೆ ಬೇಸಾಯ ಕ್ರಮ ಎಷ್ಟು ಮುಖ್ಯವೋ ಅಷ್ಟೇ ಕೊಯ್ಲೋತ್ತರ ನಿರ್ವಹಣೆ ಕೂಡ ಮುಖ್ಯವಾಗಿರುತ್ತದೆ. ಪುಷ್ಪ ಕೃಷಿ ಸರಳವೆನಿಸಿದರೂ ಅದರಲ್ಲೂ ಕೆಲವು ನ್ಯೂನತೆಗಳಿವೆ. ಅದೇನೆಂದರೆ, ಹೂಗಳು ಬೇಗನೆ ಕ್ಷಯಿಸಿ ಹೋಗುತ್ತವೆ, ಬಹಳ ಸಮಯದವರೆಗೂ ಸಂಗ್ರಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬೇಡಿಕೆಯ ಮೇರೆಗೆ ಹಬ್ಬ ಹರಿದಿನಗಳನ್ನು ಪರಿಗಣಿಸಿ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು, ಉದಾಹರಣೆಗೆ ನಾಟಿ ಕಾಲದಲ್ಲಿ ಮಾರ್ಪಡಣೆ ಮಾಡುವುದು, ಪ್ರೂನಿಂಗ್ ಅಥವಾ ಚಾಟಣಿ, ಸೂಕ್ತ ತಳಿಗಳ ಆಯ್ಕೆ, ಕೊಯ್ಲತ್ತ ನಿರ್ವಹಣೆ ಇತ್ಯಾದಿಗಳಿಂದ ನಿರೀಕ್ಷಿತ ಫಸಲನ್ನು ಪಡೆಯಬಹುದು. ಈ ಅಂಶಗಳನ್ನು ಅರಿತುಕೊಂಡು ಸೂಕ್ತವಾದ ಬೇಸಾಯ ಕ್ರಮ ಆಯ್ದುಕೊಂಡು ಪುಷ್ಪ ಕೃಷಿ ಮಾಡುವುದರಿಂದ ಲಾಭದಾಯಕ ಫಲಿತಾಂಶವನ್ನು ಪಡೆಯಬಹುದು. ಕೊನೆಯದಾಗಿ, ಅನ್ನ ನೀಡುವ ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿದ್ದ ಹಾಗೆ. ದೇಶದ ಅಭಿವೃದ್ಧಿ ರೈತನಿಂದ ಮಾತ್ರ ಎಂಬ ನುಡಿಮುತ್ತಿನಿಂದ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಕೇಂದ್ರ ಧಾರವಾಡ ರವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೆ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅನಿಸಿಕೆ ಅಭಿಪ್ರಾಯಗಳ ಆಧರಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸಂಜನಾ ಜೋಶಿ, ಆನಂದ್ ಕುಮಾರ್, ಪರಿಣಿತ, ಸೌಮ್ಯ ಹಾಗೂ ಸಹನಾ ಸವದಿ. ಪ್ರಸ್ತುತಿ ಶರಣ ಬಸವ ಚೋಳಿನ್, ಸಹಕಾರ ವಿಜಯಕುಮಾರ್ ಸವರದ್ ಹಾಗೂ ತ್ರಿವೇಣಿ ಆರ್ ಬೆಟಗೇರಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇದೀಗ ಜನಪದ ಸಂಗೀತ. ಗದಗ ಬೆಟಗೇರಿಯ ಮಾರುತಿಪ್ಪ ಬಿ ಭಜಂತ್ರಿ ಅವರ ಶಹನಾಯಿ ವಾದವನ್ನು ಕೇಳೋಣಂತ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕೇಳಿ ಮಾರುತಿಪ್ಪ ಬಿ ಭಜಂತ್ರಿ ಅವರ ಶಹನಾಯಿ ವಾದನವನ್ನ. Thank you. ಇದುವರೆಗೆ ಗದಗ್ ಬೆಟಗಿರಿಯ ಮಾರುತೆಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಶಹನಾಯಿ ವಾದನ ಕೇಳಿದಿರಿ. ಈಗ ಪೇಟೆ ಧಾರಣಿ. ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,512 ರೂಪಾಯಿಯಿಂದ 5,001 ರೂಪಾಯಿ.